ಅಲ್ಲಿ ನೀರಿನ ನಿರ್ವಹಣೆ ಬಹಳ ಅಗತ್ಯವಾಗಿರ್ತದೆ. ತಾವು ಹೇಳಿದಂಗೆ ವೈಜ್ಞಾನಿಕ ಕ್ರಮದಲ್ಲಿ ಕಳೆಯ ನಾಶಕವನ್ನು ಬಳಸಿ ವೈಜ್ಞಾನಿಕ ದೃಷ್ಟಿಯಿಂದ ಆ ಕಳೆಯನ್ನು ನಾವು ನಾಶಪಡಿಸ್ತಾ ಅದಾದ್ಮೇಲೆ ಈ ನೀರಿನ ನಿರ್ವಹಣೆ ಹೇಗೆ ಅಂತ. ಇಲ್ಲಿ ಬೇಸಿಗೆಯಲ್ಲಿ ನೀರಿನ ನಿರ್ವಹಣೆಯನ್ನು ಅತಿ ಮುಖ್ಯ ಪ್ರಾಮುಖ್ಯತೆಯನ್ನು ನಾವು ಮಾಡಬೇಕಾಗತ್ತೆ. ಯಾಕಂದರೆ ಕರೆಂಟಿನ ಅಭಾವ ಇರುತ್ತೆ, ಆಮೇಲೆ ಹಾಲಿನ ಸಮಸ್ಯೆ ಇರುತ್ತೆ, ನೀರಿನ ಲಭ್ಯತೆ ಕೂಡ ಕಡಿಮೆ ಇರುತ್ತೆ. ಇವೆಲ್ಲವನ್ನು ನಾವು ಗಣನೆಗೆ ತೆಗೆದುಕೊಂಡ್ರೆ ನಾವು ಬಿತ್ತುವ ಸಂದರ್ಭದಲ್ಲಿ ಒಂದು ಸರಿಯಾದ ರೀತಿಯಿಂದ ತೇವಾಂಶವನ್ನು ಕಾಪಾಡಿಕೊಂಡು ಬಿತ್ತಿ ಆ 20-25 ದಿವಸ ಆದಮೇಲೆ ವಾತಾವರಣವನ್ನು ನೋಡಿಕೊಂಡು ಮಣ್ಣಿನ ಗುಣಧರ್ಮವನ್ನು ನೋಡಿಕೊಂಡು ಕೆಂಪು ಮಣ್ಣಿಗೆ 8-10 ದಿವಸಕ್ಕೊಂದ್ಸರಿ ನೀರನ್ನು ಕಟ್ಟಬೇಕಾಗತ್ತೆ. ಕಪ್ಪು ಜಮೀನಲ್ಲಿ ಇರೋದಕ್ಕೆ 15-20 ದಿವಸಕ್ಕೊಂದ್ಸರಿ ನಾವು ನೀರನ್ನು ಕಟ್ಟಬೇಕಾಗತ್ತೆ. ಇದಲ್ಲದೆ ನಮಗೆ ಇನ್ನೂ ನೀರಿನ ಲಭ್ಯತೆಯನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು, ನೀರಿನ ಉಳಿತಾಯ ಮಾಡಬೇಕಂದ್ರೆ ಸ್ಪ್ರಿಂಕ್ಲರ್ ಪದ್ಧತಿ, ತುಂತುರು ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದ್ರಿಂದ ಇನ್ನೂ ನೀರಿನ ಸಾಮರ್ಥ್ಯತೆಯನ್ನು ಕೂಡ ನಾವು ಹೆಚ್ಚಿಸಬಹುದು. ಇಲ್ಲಿ ಆಳಿನ ಉಳಿತಾಯ, ಸಮಯದ ಉಳಿತಾಯ, ಕರೆಂಟಿನ ಉಳಿತಾಯ, ನಾವು ತುಂತುರು ನೀರಾವರಿ ಪದ್ಧತಿಯನ್ನು ಬೇಸಿಗೆಯಲ್ಲಿ ಪ್ರತಿಯೊಬ್ಬ ರೈತರು ಅಳವಡಿಸಿಕೊಳ್ಳೋದ್ರಿಂದ ನಾವು ಇಲ್ಲಿ 30-40% ನಾವು ನೀರಿನ ಉಳಿತಾಯವನ್ನು ನಾವು ಕಾಣಬಹುದು. ಅದರ ಜೊತೆಗೆ ಈ ಭತ್ತ ಹಾಕ್ತಕ್ಕಂಥ ರೈತರು ಬೇಸಿಗೆಯಲ್ಲಿ ನಾವು ಶೇಂಗಾವನ್ನು ಭತ್ತ ಬದಲಾಗಿ ಶೇಂಗಾವನ್ನು ಹಾಕಿದರೆ 1 ಎಕರೆ ಶೇಂಗಕ್ಕೆ ಬಳಸ್ತಕ್ಕಂಥ ನೀರನ್ನು ನಾವು ಭತ್ತಕ್ಕೆ ಬಳಸ್ತಕ್ಕಂಥ ನೀರನ್ನು ಶೇಂಗಾ ಹಾಕೋದ್ರಿಂದ 4 ಎಕರೆ ಅದೇ ನೀರನ್ನು ನಾವು ಬಳಕೆ ಮಾಡಿಕೊಂಡು ಶೇಂಗಾ ಕೂಡ ನಾವು ಬೆಳೆಸ್ಬೋದಾಗಿದೆ. ಅದಕ್ಕೆ ರೈತರು ಮುಂಬರುವ ದಿನಗಳಲ್ಲಿ ನೀರಿನ ಲಭ್ಯತೆಗೆ ಅನುಗುಣವಾಗಿ ವೈಜ್ಞಾನಿಕ ರೀತಿಯಿಂದ ನೀರಿನ ನಿರ್ವಹಣೆಯನ್ನು ಮಾಡಿ ಅತಿ ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಬಹುದು ಅಂತ ಹೇಳಿ ಈ ಮೂಲಕ ನಾನು ತಿಳಿಸಲಿಕ್ಕೆ. ಡಾಕ್ಟರ್, ಸಾಮಾನ್ಯವಾಗಿ 1 ಎಕರೆ ಪ್ರದೇಶದ ಈ ಬೇಸಿಗೆ ಶೇಂಗಾ ಬೆಳೆಯ ವಾರ್ಷಿಕ ಖರ್ಚು ವೆಚ್ಚ ಮತ್ತು ಅದೆಲ್ಲ ತೆಗೆದಾದ ನಂತರ ನಮ್ಮ ರೈತ ಬಾಂಧವರಿಗೆ ಸಿಗುವಂಥ ಲಾಭ? ಈಗ ಇಲ್ಲಿ ನಮ್ಮ ರೈತರಿಗೆ ನಾವು ವೈಜ್ಞಾನಿಕ ರೀತಿಯಿಂದ ಹೊಸ ತಳಿಗಳ ಜೊತೆಗೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಸುಮಾರು ನಮಗೆ ಪ್ರತಿ ಎಕರೆಗೆ ನಮ್ಮ ಸುಧಾರಿತ ಬೇಸಾಯವನ್ನು ತೆಗೆದುಕೊಂಡ್ರೆ 15-20 ಕ್ವಿಂಟಲ್ ಪ್ರತಿ ಎಕರೆಗೆ ಪಡ್ಕೊಳ್ಬೋದು. ಅದರ ಜೊತೆಗೆ ನಾವು ಏರುಮಡಿ ಪದ್ಧತಿಯಲ್ಲಿ ಸ್ಪ್ರಿಂಕ್ಲರ್ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡಾಗ ನಮ್ಮ ರೈತರು ಎಕರೆಗೆ 20 ಕ್ವಿಂಟಲ್ಗಿಂತ ಹೆಚ್ಚಿನ ಇಳುವರಿಯನ್ನು ಕೂಡ 20-25 ಕ್ವಿಂಟಲ್ ಕೂಡ ಪಡಿಬೋದು. ಉದಾಹರಣೆಗೆ ಪ್ಲಾಸ್ಟಿಕ್ ಮಲ್ಚಿಯನ್ನು ಮಾಡಿ ನಮ್ಮ ರೈತರು ಕೆಲವೊಬ್ಬ ಸಾಧನೆಗೈದ ರೈತರನ್ನು ನಾವು ಗಣನೆಗೆ ತೆಗೆದುಕೊಂಡ್ರೆ ಅಲ್ಲಿ ಕೂಡ ಎಕರೆಗೆ 40 ಕ್ವಿಂಟಲ್ ಇಳುವರಿ ಪಡಿತಕ್ಕಂಥ ಸಾಮರ್ಥ್ಯ ಕೂಡ ಇದೆ. ಅದನ್ನು ವೈಜ್ಞಾನಿಕ ರೀತಿಯಿಂದ ನಿರ್ವಹಣೆ ಮಾಡಿದಾಗ ಮಾತ್ರ ನಮ್ಮ ರೈತರಿಗೆ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬಹುದು. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಹತ್ತಿರವಿರುವ ರೈತ ಸಂಪರ್ಕ ಕೇಂದ್ರ ಅಥವಾ ಹತ್ತಿರವ ಸಂಶೋಧನಾ ಮತ್ತು ವಿಜ್ಞಾನ ಕೇಂದ್ರ ವಿಸ್ತರಣಾ ಕೇಂದ್ರದ ವಿಜ್ಞಾನಿಗಳನ್ನು ಸಂಪರ್ಕಿಸಿ ರೈತರಿಗೆ ಸೂಕ್ತವಾದ ಮಾಹಿತಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡಬೇಕನ್ನುವಂತ ನಮ್ಮ ರೈತ ಬಾಂಧವರಿಗೆ ತಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9480696336 9480696336 ನಂಬರ್ಗೆ ಕರೆ ಮಾಡಿ ಸೂಕ್ತ ಮಾಹಿತಿಯನ್ನು ಪಡ್ಕೊಳ್ಬಹುದು. ರೈತ ಬಾಂಧವರು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಡಾಕ್ಟರ್ ಚಂದ್ರಕಾಂತ್ ಎಂ ಕಾಲಿಬಾವಿ ಅವರ ಮೊಬೈಲ್ ಸಂಖ್ಯೆ 9480696336 ಈ ಮೊಬೈಲ್ ಸಂಖ್ಯೆಗೆ ಸಂಪರ್ಕ ಮಾಡಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ನೀಡಿದ್ದಾರೆ. ಆ ದೃಷ್ಟಿಯಿಂದ ಡಾಕ್ಟರ್, ಈವರೆಗೆ ಈ ಬೇಸಿಗೆ ಶೇಂಗಾ ಬೆಳೆಯ ಉತ್ಪಾದನೆಯ ತಾಂತ್ರಿಕತೆಗಳು ಈ ವಿಷಯ ಕುರಿತಾಗಿ ಇದುವರೆಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಂಥ ತಮಗೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಹಾಗೂ ನಮ್ಮ ನಿಲಯದ ವತಿಯಿಂದ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ. ರೈತ ಬಾಂಧವರೇ, ಇದುವರೆಗೆ ಬೇಸಿಗೆ ಶೇಂಗಾ ಬೆಳೆಯ ಉತ್ಪಾದನಾ ತಾಂತ್ರಿಕತೆ ಬಗ್ಗೆ ಡಾಕ್ಟರ್ ಚಂದ್ರಕಾಂತ್ ಕಾಲಿಬಾವಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿ ಪ್ರಸಾದ್. ಕಳ್ಳಿಯ ಗಿಡಗಳು ಒಣ ಪ್ರದೇಶ ಅದರಲ್ಲೂ ಮರುಭೂಮಿ ಪ್ರದೇಶಗಳಲ್ಲಿ ಹೊಂದಿಕೊಂಡು ಬೆಳೆಯುವ ಗಿಡಗಳಾಗಿವೆ. ಗಿಡಗಳ ಎಲೆಗಳು ಕಾಂಡವಾಗಿ ಮಾರ್ಪಾಡಾಗಿ ಮುಳ್ಳುಗಳನ್ನು ಹೊಂದಿರುತ್ತವೆ. ಡ್ರ್ಯಾಗನ್ ಫ್ರೂಟ್, ಇದು ಕಳ್ಳಿ ಜಾತಿಯ ಗಿಡ. ಇದು ಒಂದು ವಿಶೇಷ ಹಣ್ಣು, ಮರುಭೂಮಿಯಂತಹ ಪ್ರದೇಶಗಳಲ್ಲಿ ಬೆಳೆಯುವ ಹಣ್ಣು. ವೈಜ್ಞಾನಿಕವಾಗಿ ಹೈಲೋಸೇರಿಯಸ್ ಅಂಡಸ್ಟಸ್ ಎಂದು ಕರೆಯಲ್ಪಡುತ್ತದೆ. ಮೆಕ್ಸಿಕೋ ಮತ್ತು ಅಮೆರಿಕ ಇದರ ಮೂಲ. ಇದನ್ನು ಥೈಲ್ಯಾಂಡ್ ದೇಶದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಭಾರತದಲ್ಲಿ ಇದನ್ನು ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ತಮಿಳುನಾಡಿನ ಕೆಲವು ಪ್ರದೇಶಗಳಲ್ಲಿ ಕಾಣಬಹುದು. ವಿದೇಶದ ಈ ಹಣ್ಣು ಇತ್ತೀಚೆಗೆ ಬೆಂಗಳೂರು ಹಾಗೂ ಮುಂತಾದ ದೊಡ್ಡ ನಗರಗಳ ಮಾರುಕಟ್ಟೆಗಳಲ್ಲಿ ಲಭ್ಯವಿದೆ. ಮಾಲ್ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಈ ಹಣ್ಣುಗಳು ಮಾರಾಟಕ್ಕೆ ಲಭ್ಯವಿದ್ದು ಇದು ದುಬಾರಿ ಹಣ್ಣೇ ಸರಿ. ಇದು ಅದ್ಭುತವಾದ ರುಚಿಯನ್ನು ಹೊಂದಿರುವುದರಿಂದ ಇದನ್ನು ಹೆಚ್ಚಾಗಿ ಸ್ಟಾರ್ ಹೋಟೆಲ್ಗಳಲ್ಲಿ ಬಳಸಲಾಗುತ್ತದೆ. ಇದು ಕಿವಿ ಮತ್ತು ಪಿಯರ್ ಹಣ್ಣುಗಳ ರುಚಿಯನ್ನು ಹೊಂದಿರುತ್ತದೆ. ಇದನ್ನು ಸಲಾಡ್ಗಳಲ್ಲಿ, ಫ್ರೂಟ್ ಡ್ರಿಂಕ್ಸ್ಗಳಲ್ಲಿ, ಐಸ್ ಕ್ರೀಮ್ಗಳಲ್ಲಿ ಹಾಗೂ ವೈನ್ಗಳಲ್ಲಿ ಬಳಸಬಹುದಾಗಿದೆ. ಅಷ್ಟೇ ಅಲ್ಲದೆ ಸೌಂದರ್ಯ ವರ್ಧಕಗಳಲ್ಲಿಯೂ ಬಳಸಲಾಗುತ್ತದೆ. ಈ ಹಣ್ಣಿನಲ್ಲಿ ಕೊಬ್ಬಿನಂಶ ಕಡಿಮೆ ಇದ್ದು ರಂಜಕ, ಕ್ಯಾಲ್ಶಿಯಂ, ಕಬ್ಬಿಣ, ನಾರಿನಂಶ ಹೆಚ್ಚಾಗಿ ಇರುತ್ತದೆ. ಈ ಹಣ್ಣಿನಲ್ಲಿ ಔಷಧೀಯ ಗುಣಗಳು ಹೇರಳವಾಗಿದ್ದು ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ. ಇದು ಅತಿ ಕಡಿಮೆ ಕ್ಯಾಲೋರಿಯನ್ನು ಹೊಂದಿದ್ದು ರಕ್ತದೊತ್ತಡ, ಕೆಮ್ಮು, ಅಸ್ತಮಾದಂತಹ ಕಾಯಿಲೆಗಳನ್ನು ಕಡಿಮೆ ಮಾಡುತ್ತದೆ. ಅದೇ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತೆಗೆದುಹಾಕುವ ಸಾಮರ್ಥ್ಯ ಹೊಂದಿದೆ. ಅನ್ಸ್ಯಾಚುರೇಟೆಡ್ ಫ್ಯಾಟ್ ತಗ್ಗಿಸಿ ಹೃದಯದ ಸ್ವಾಸ್ಥ್ಯ ಉತ್ತಮವಾಗಿರುವಂತೆ ನೋಡಿಕೊಳ್ಳುತ್ತದೆ. ಡ್ರ್ಯಾಗನ್ ಫ್ರೂಟ್ ಉತ್ತಮ ಫೈಬರ್ ಅಂಶವನ್ನು ಒಳಗೊಂಡಿದ್ದು ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ಕ್ಲೀನ್ ಮಾಡುವ ಸಾಮರ್ಥ್ಯವನ್ನು ಸಹ ಹೊಂದಿದೆ. ಡ್ರ್ಯಾಗನ್ ಫ್ರೂಟ್ನಲ್ಲಿರುವ ಆಂಟಿ ಆಕ್ಸಿಡೆಂಟ್ ಗುಣದಿಂದಾಗಿ ಚರ್ಮವು ಆರೋಗ್ಯವಾಗಿ ಇರುವಂತೆ ನೋಡಿಕೊಳ್ಳುತ್ತದೆ. ಅಂದರೆ ವಯಸ್ಸಾದ ಮೇಲೆ ಉಂಟಾಗುವ ಚರ್ಮ ಜೋತು ಬೀಳೋದು, ಸುಕ್ಕಾಗದಂತಹ ಸಮಸ್ಯೆ ಉದ್ಭವಿಸದೆ ಹೆಚ್ಚು ವರ್ಷಗಳ ಕಾಲ ತಾರುಣ್ಯವಂತರಾಗಿ ಕಾಣಲು ಸಹಕಾರಿಯಾಗಿದೆ. ಈ ಹಣ್ಣಿನಲ್ಲಿ ಚಿಕ್ಕ ಚಿಕ್ಕ ಬೀಜಗಳಿದ್ದು ಬಾಯಿಗೆ ಕ್ರಂಚಿ ಫೀಲ್ ನೀಡುತ್ತದೆ. ಈ ಹಣ್ಣಿನಲ್ಲಿ ನಾರಿನ ಅಂಶವು ಹೆಚ್ಚಾಗಿದ್ದು ರಂಜಕ, ಕ್ಯಾಲ್ಸಿಯಂ ಕೂಡ ದೊರೆಯುತ್ತದೆ. ಇದರಲ್ಲಿ ಪೈಟೋ ಅಬುಮಿನ್ ಅಂಶವು ಇದ್ದು ಕ್ಯಾನ್ಸರ್ನಂತಹ ರೋಗವನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಈ ಹಣ್ಣು ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುವುದಲ್ಲದೆ ಸಕ್ಕರೆ ಕಾಯಿಲೆಯನ್ನು ತಡೆಗಟ್ಟುವಲ್ಲಿ ಸಹಾಯಕವಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿರುವ ಭಾರ ಲೋಹಗಳ ವಿಷವಸ್ತು ಅಂದರೆ ಹೆವಿ ಮೆಟಲ್ ಟಾಕ್ಸಿನ್ಸ್ ಅನ್ನು ಕೂಡ ಹೊರಹಾಕಲು ಸಹಾಯ ಮಾಡುತ್ತದೆ. ಇದರ ಆಕರ್ಷಕ ಬಣ್ಣ, ಆಕಾರ, ರುಚಿ ಮತ್ತು ಔಷಧೀಯ ಗುಣಗಳಿಂದ ಈ ಹಣ್ಣಿಗೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ಬೇಡಿಕೆ ಇದ್ದು ರೈತರು ಈಗೀಗ ಈ ಬೆಳೆಯತ್ತ ಹೆಚ್ಚು ಆಕರ್ಷಿತರಾಗುತ್ತಿದ್ದಾರೆ. ಇದುವರೆಗೆ ಶಾಂತಲಾ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೆಲವು ಕೃಷಿ ಗೀತೆಗಳನ್ನು ಕೇಳೋಣ. ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಬಂದ ಬಂದ ನೇಗಿಲ ಯೋಗಿ, ತಂದ ತಂದ ಆನಂದದ ಅಡಗಿ, ಬಂದ ಬಂದ ನೇಗಿಲ ಯೋಗಿ, ತಂದ ತಂದ ಆನಂದದ ಅಡಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಹೊಲದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿ ಹಾಕಬೇಕು. ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು, ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು. ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ಕುರಿಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೀಲೆ ಚೆನ್ನಾಗಿ ಹರಗಬೇಕು. ಕುರಿಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೀಲೆ ಚೆನ್ನಾಗಿ ಹರಗಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜಿ ಹಾಕಬೇಕು. ಇಳುವರಿಗೆ ಉತ್ತಮ ತಳಿಬೇಕು, ಬರರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಉತ್ತಮ ಇಳುವರಿಗೆ ಉತ್ತಮ ತಳಿಬೇಕು, ಬರರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಕಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು, ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು. ಕಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು, ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೀಯ ಹಾಕಬೇಕು ಸರಿಯಾದ ಹೆಜ್ಜೀಯ. ಹೊರಬೇಕು ಬಹಳಷ್ಟು ಬಜ್ಜೀಯ, ಹೊರಬೇಕು ಬಹಳಷ್ಟು ಬಜ್ಜೀಯ. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೀಯ ಹಾಕಬೇಕು ಸರಿಯಾದ ಹೆಜ್ಜೀಯ. ಹೊರಬೇಕು ಬಹಳಷ್ಟು ಬಜ್ಜೀಯ, ಹೊರಬೇಕು ಬಹಳಷ್ಟು ಬಜ್ಜೀಯ. ಹೊರಬೇಕು ಬಹಳಷ್ಟು ಗ್ರೀಷ್ಮ ಲಹರ ನಾ ಹೋ ಭಾರಿ ಘರ್ ಕೆ ರಖೋ ಜೀ ತಯಾರಿ ಎನ್ಡಿಎಂಎ ಕಹತಾ ಹೈ ಕಿ ತಯಾರಿ ಮೇ ಸಮಝದಾರಿ. ಗ್ರೀಷ್ಮ ಲಹರ ಸೇ ಸುರಕ್ಷಾ ಕೆ ಲಿಯೇ ಸರ್ಕಾರ ಕೆ ಸುಝಾವ್ ಅಪ್ನಾಓ ಔರ್ ಪರಿವಾರ್ ಕೋ ಗರ್ಮಿ ಔರ್ ಲೂ ಸೇ ಬಚಾಓ. धूप में अधिक परिश्रम करने से जानलेवा लू लगने का खतरा है. इसके लक्षण पहचानिए: तेज बुखार, उल्टी उबकाई, कमजोरी, ऐंठन, चक्कर, मानसिक तौर पर अस्त व्यस्त होना, सांस लेने में कठिनाई या बेचैनी, तेज धड़कन, सीने में दर्द, बेहोशी. अगर आप किसी को भी इन हालात में पाएं, उन्हें प्राथमिक उपचार दीजिए. तुरंत 108 पे फोन कर एम्बुलेंस बुलाएं. तब तक उन्हें छांव में ले जाएं, पांव ऊपर करके लेटाएं, गीले कपड़े से शरीर को ठंडा करें, हवा दें. अगर वो पूरे होश में हो तो ORS, नींबू पानी, छाछ जैसे प्राकृतिक तरल पिलाएं. गैस वाली सॉफ्ट ड्रिंक्स पिलाना टालें. आपकी सतर्कता से जान बच सकती है. ಕೆಳಗರೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಮತ್ತೊಂದು ಕೃಷಿ ಗೀತೆ ನಿಮಗಾಗಿ. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ

ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಬೇಕು ರೋಗದಿಂದ ರಾಗಿಯನ್ನು ಉಳಿಸಲೇಬೇಕು, ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲೇಬೇಕು. ರೈತ ಬಾಂಧವರು, ಇನ್ನು ಹೊತ್ತಾಯಿತು. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣಂತೆ. ನಮಸ್ಕಾರ. ಗ್ರಾಮಾಂತರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಪ್ರಕಟಣೆಗಳು. चक्कर उल्टी से सावधान, ORS लो डॉक्टर से मिलो रखो ध्यान, ग्रीष्म लहर ना हो भारी करके रखो जी तैयारी, NDMA कहता है कि तैयारी में समझदारी। ग्रीष्म लहर से सुरक्षा के लिए सरकार के सुझाव अपनाओ और परिवार को गर्मी और लू से बचाओ. ಏನೇ ಹುಟ್ಟಿನ ಸ್ಕೂಲ್ ಬಿಟ್ಟು ಬರ್ತೀನಿ ರೀ, ಮರಿದೆ ಹೆಲ್ಮೆಟ್ ಹಾಕೊಂಡು ಹೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಅವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜು, ಏನಾಯ್ತು? ಮೇಡಮ್, ನಿಮ್ಮ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳ್ಕ್ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. BIS ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್